ದೇಶಭಕ್ತಿ ಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು ಜನಪದ ಸಂಗೀತ ಕಾರ್ಯಕ್ರಮ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನ ಉತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನ ಉತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ರೈತ ಬಾಂಧವರೇ, ಕಿಸಾನ್ ಡ್ರೋನ್ ಬಳಸಿ ಕೇವಲ 10 ನಿಮಿಷದಲ್ಲಿ 1 ಎಕರೆ ಭೂಮಿಗೆ ರಸಗೊಬ್ಬರ ಸಿಂಪಡಿಸಬಹುದು. ಅದು ಕೇವಲ 10 ಲೀಟರ್ ನೀರಿನಲ್ಲಿ, ಹೆಚ್ಚು ದಕ್ಷತೆಯಿಂದ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮರಿ ಪದ ಸರ್ ಹಾಗೂ ಸಂಗಡಿಗರಿಂದ ತತ್ವಪದಗಳು. ಕರುಣಾಸಾಗರ ಎಲ್ಲ ಕಡೆ ಹಾಯಿಸಿ ಬಾವ, ಕರುಣಾಸಾಗರ ಎಲ್ಲ ಕಡೆ ಹಾಯಿಸಿ ಬಾವ, ಕರುಣವೋ ನೀಮಾರು ಸದ್ಗುರು ದೇವ, ಕರುಣವು ನೀಮಾಡೋ. ಸತಿ ಸುತ ಪಿತ ಮಾತೆ ಅತಿ ಆಶೆಯಿಂದೆ ನಾನು, ಸತಿ ಸುತ ಪಿತ ಮಾತೆ ಅತಿ ಆಶೆಯಿಂದೆ ನಾನು, ಸತಿ ಸುತ ಪಿತ ಮಾತೆ ಅತಿ ಆಶೆಯಿಂದೆ ನಾನು, ಘಾಸೆ ಮಾಡುವೆನಯ್ಯ ಕಾಶಿನಾಥನೇ ಬಲು, ಕರುಣವು ನೀವ ಸದ್ಗುರು ದೇವ, ಕರುಣವು ನೀಮಾಡು. ಅಷ್ಟಮದಗಳಿಂದ ನಷ್ಟವಾದೇನು ದೇವ, ಅಷ್ಟಮದಗಳಿಂದ ನಷ್ಟವಾದೇನು ದೇವ, ಸತ್ತ ವ್ಯಸನಗಳು ಮುಳಾಗಿ ಮರುಗಾಲಾರೆ, ಸತ್ತ ವ್ಯಸನಗಳು ಮುಳಾಗಿ ಮರುಗಾಲಾರೆ, ಕರುಣವು ನೀಮಾಡು ಸದ್ಗುರು ದೇವ, ಕರುಣವು ನೀಮಾಡು. ಭಕ್ತ ವತ್ಸಲನೆಂಬ ಬಿರುದು ಸಾರೋತಾನಿದೆ, ಭಕ್ತ ವತ್ಸಲನೆಂಬ ಬಿರುದು ಸಾರೋತಾನಿದೆ, ಮುಕ್ತಿದಾಯಕ ಪ್ರಭು ಗಡಿ ಒಡಿಕಿತಾತಾನೆ, ಮುಕ್ತಿದಾಯಕ ಪ್ರಭು ಗಡಿ ಒಡಿಕಿತಾತಾನೆ, ಕರುಣವು ನೀಮಾಡು ಸದ್ಗುರು ದೇವ, ಕರುಣವು ನೀಮಾಡು. ದೇವರು ತಾ ಮಾಡುವುದುಂಟು, ನಾ ನಾ ಮಾಡುವಾಗೊಂದು ದೇವರು ತಾ ಮಾಡುವಾಗೊಂದು ಸುಳ್ಳೆತ ಬಯಸಿದರೆ ಆಗುವುದೊಂದು ಸುಳ್ಳೆತ ಬಯಸಿದರೆ ಆಗುವುದೊಂದು ನಾ ಮಾಡುವುದೊಂದು ದೇವರು ತಾ ಮಾಡುವುದೊಂದು ಅಕ್ಷಯ ಸಂಪತ್ತು ಬೇಡುವ ನರನಿಗೆ ಅಕ್ಷಯ ಸಂಪತ್ತು ಬೇಡುವ ನರನಿಗೆ ಭಿಕ್ಷವ ಬೇಡಿ ತಿರುಗಂಡ ಶಿವನು ಭಿಕ್ಷವ ಬೇಡಿ ತಿರುಗಂಡ ಶಿವನು ನಾ ಮಾಡುವುದೊಂದು ದೇವರು ತಾ ಮಾಡುವುದೊಂದು ಸಾಲು ಸಕಲ ತಿಗಳ ಬೇಡುವ ನರನಿಗೆ ಸಾಲು ಸಕಲ ತಿಗಳ ಬೇಡುವ ನರನಿಗೆ ಅಲೆ ಬಟ್ಟೆ ಸಿಗ ದಂಡ ಮಾಡಿದ ಶಿವನು ಅಲೆ ಬಟ್ಟೆ ಸಿಗ ದಂಡ ಮಾಡಿದ ಶಿವನು ನಾ ಮಾಡುವುದೊಂದು ದೇವರು ತಾ ಮಾಡುವುದೊಂದು ಧರೆಯೊಳು ಅಥಣಿಯ ಪುರದೊಳು ಮೆರೆಯುವ ಧರೆಯೊಳು ಅಥಣಿಯ ಪುರದೊಳು ಮೆರೆಯುವ ಗುರುಮೂರ್ತೀಶ ಗುರುಮೌನೇಶ ಗುರುಮೂರ್ತೀಶ ಗುರುಮೌನೇಶ ನಾ ಮಾಡುವುದೊಂದು ದೇವರು ತಾ ಮಾಡುವುದೊಂದು ಸುಳ್ಳೆತ ಬಯಸಿದರೆ ಆಗುವುದೊಂದು ಸುಳ್ಳೆತ ಬಯಸಿದರೆ ಆಗುವುದೊಂದು ನಾ ಮಾಡುವುದೊಂದು ದೇವರು ತಾ ಮಾಡುವುದೊಂದು ನಾ ಮಾಡುವುದೊಂದು ದೇವರು ತಾ ಮಾಡುವುದೊಂದು ತೊಳೆಯಲಮ್ಮ ಈ ದೇಹ ಮೈಲಿಗೆ ಹೋಗದಮ್ಮ ಗಂಗೆ ಎಷ್ಟು ತೊಳೆಯಲಮ್ಮ ಈ ದೇಹ ಮೈಲಿಗೆ ಹೋಗದಮ್ಮ ಗಂಗೆ ಹೀನ ಮನುಜರ ಸಂಗಮಾಡಿದರೆ ಹೀನ ಮನುಜರ ಸಂಗಮಾಡಿದರೆ ಜ್ಞಾನ ಮಾಡದಮ್ಮ ಎಷ್ಟು ತೊಳೆಯಲಮ್ಮ ಇದೆ ಮೈಲಿಗೆ ಹೋಗದಮ್ಮ ತಂಗಿ ಶೀಲವಂತರಮ್ಮ ಪಾಠ ಶರಣ ಪೀಡಿಗರಮ್ಮ ತಂಗಿ ಶೀಲವಂತರಮ್ಮ ಪಾಠ ಶರಣ ಪೀಡಿಗರಮ್ಮ ತಂಗಿ ಕೆಮ್ಮಿಗೆ ಕರೆಸಿ ದೇವರು ತೊಳೆದರೆ ಕೆಮ್ಮಿಗೆ ಕರೆಸಿ ದೇವರು ಅಸಲು ಆಗಮ್ಮ ದೇಹ ಎಷ್ಟು ತೊಳೆಯಲಮ್ಮ ಈ ದೇಹ ಮೈಲಿಗೆ ಹೋಗದಮ್ಮ ತಂಗೇ